ಎನ್ಎಸ್ವಿ ಪಾಕ್ಷಿಕ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ಎನ್ಎಸ್ವಿ ಶಸ್ತ್ರಚಿಕಿತ್ಸೆ ಸರಳ ಸುಲಭ ಸುರಕ್ಷಿತ ಲೈಂಗಿಕತೆಗೆ ಧಕ್ಕೆ ಇಲ್ಲ ವಿಶ್ರಾಂತಿಯ ಅಗತ್ಯವಿಲ್ಲ ಎನ್ಎಸ್ವಿಯನ್ನು ಪುನರ್ ಬದಲಾಯಿಸಬಹುದು ನೆನಪಿಡಿ ಎನ್ಎಸ್ವಿ ಕೇವಲ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ ಲೈಂಗಿಕ ರೋಗಗಳಿಂದ ರಕ್ಷಣೆ ನೀಡುವುದಿಲ್ಲ ಸ್ವಯಂ ಪ್ರೇರಿತರಾಗಿ ಎನ್ಎಸ್ವಿಗೆ ಒಳಗಾಗಿ ಪುರುಷರ ಕುಟುಂಬ ಯೋಜನೆಯ ಉಪಾಯ ಪರಿಪಕ್ವ ಕುಟುಂಬದ ಅಡಿಪಾಯ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಮುಟ್ಟುವುದರಿಂದ ಕೈ ಕುಲುಕುವುದರಿಂದ ಎಚ್ಐವಿ ಏಡ್ಸ್ ಬರುವುದಿಲ್ಲ ಅಪರಿಚಿತ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕವಿದ್ದಲ್ಲಿ ಎಚ್ಐವಿ ಏಡ್ಸ್ ಬರಬಹುದು ಎಚ್ಚರ ಎಚ್ಐವಿ ಏಡ್ಸ್ ಸೋಂಕಿತರನ್ನು ನಿರ್ಲಕ್ಷಿಸದಿರಿ ವಿಶ್ವ ಏಡ್ಸ್ ದಿನದ ಈ ಸಂದರ್ಭದಲ್ಲಿ ಬನ್ನಿ ಪ್ರತಿಜ್ಞೆ ಮಾಡೋಣ ಅಸಮಾನತೆ ಕೊನೆಗಾಣಿಸಿ ಏಡ್ಸ್ ಅನ್ನು ತಡೆಗಟ್ಟಿ ಸಾಂಕ್ರಾಮಿಕ ರೋಗಗಳನ್ನು ಕೊನೆಗಾಣಿಸೋಣ ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ ನಮಸ್ಕಾರ ಸರ್ ತೊಗರಿ ನಮ್ಮ ಮುಖ್ಯವಾದ ಒಂದು ದ್ವಿದಳ ಧಾನ್ಯದ ಬೆಳೆ ಹೌದು ಈ ಬೆಳೆಯನ್ನು ಬೆಳೆಯುವಾಗ ನಾವು ಹಲವಾರು ಕೀಟಪೀಡೆಗಳ ಒಂದು ಹಾವಳಿಯನ್ನು ಎದುರಿಸ್ತೇವೆ ಹೌದು ಕೀಟಪೀಡೆಗಳು ಸಾಕಷ್ಟು ಸಮಸ್ಯೆಯನ್ನು ಈ ತೊಗರಿ ಬೆಳೆಗೆ ಕೊಡ್ತವೆ ಖಂಡಿತ ತಾವಿವತ್ತು ಈ ತೊಗರಿ ಬೆಳೆಯಲ್ಲಿ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು ಈಗ ಮೊದಲಿಗೆ ಈ ತೊಗರಿ ಬೆಳೆಯಲ್ಲಿ ನಾವು ಬಿತ್ತನೆ ಮಾಡಿದಾಗಿಂದ ಹಿಡಿದು ಕಟಾವು ಮಾಡೋವರೆಗೂ ಕೂಡ ಯಾವ ಕೀಟಪೀಡೆಗಳು ಬಾಧಿಸ್ತವೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೇವೆ ನಾವು ಬಿತ್ತನೆ ಮಾಡಿದಾಗಿಂದ ಕಟಾವು ಮಾಡೋ ಹಂತದವರೆಗೂ ಅನೇಕ ಕೀಟಗಳ ಹಾವಳಿನ ಕಂಡು ಬರ್ತೀವಿ ಮೊಟ್ಟ ಮೊದಲನೇದಾಗಿ ಈ ಸಸಿ ಹಂತದಿಂದ ಹಿಡಿದು ಹೂ ಆಡೋಕ್ಕಿಂತ ಮುಂಚೆ ಕೆಲವೊಂದು ರಸ ಹೀರೋ ಕೀಟಗಳು ಯಥೇಚ್ಛವಾಗಿ ಕಾಣಿಸ್ಕೊಳ್ತವೆ ಅವುಗಳಲ್ಲಿ ಮುಖ್ಯವಾಗಿ ಈ ಸಸ್ಯ ಹೇನು ಎಲೆಜಿಗಿ ಹುಳ ಥ್ರಿಪ್ಸ್ ಮತ್ತು ಬಿಳಿನೊಣಗಳ ಹಾವಳಿ ಹೆಚ್ಚಾಗಿ ಕಂಡು ಬರುತ್ತದೆ ಅದೇ ರೀತಿ ಈ ಮೂತಿ ಹುಳುಗಳು ಸಹ ಈ ಹೆಚ್ಚಾಗಿ ಹಾನಿಯನ್ನ ಉಂಟು ಮಾಡ್ತವೆ ಸಾಮಾನ್ಯವಾಗಿ ಈ ಪ್ರೌಢಾವಸ್ಥೆಯ ದುಂಬಿಗಳು ಈ ಎಲೆಗಳ ಅಂಚುಗಳನ್ನ ಕಟಾವು ಮಾಡ್ತವೆ ಇನ್ನ ಈ ಮರಿ ಹುಳುಗಳು ಈ ಬೇರುಗಳನ್ನ ತಿಂತ ಹೋಗ್ತವೆ ಇನ್ನು ಎರಡನೇದಾಗಿ ಈ ಹೂವಾಡೋ ಹಂತದಲ್ಲಿ ಮುಖ್ಯವಾಗಿ ಒಂದು ಕೀಟ ಕಂಡು ಬರುತ್ತದೆ ಅದು ಬ್ಲಿಸ್ಟರ್ ದುಂಬಿ ಅಂತ ಹೇಳ್ಬಿಟ್ಟು ಅದು ಹೂಗಳನ್ನ ತಿಂದು ನಾಶಪಡಿಸುತ್ತೆ ಇನ್ನು ಕಾಯಿ ಕಟ್ಟೋ ಹಂತದಲ್ಲಿ ಸಾಮಾನ್ಯವಾಗಿ ಈ ಕಾಯಿ ಕೊರಕ ಹುಳುಗಳು ಹೆಚ್ಚಾಗಿ ಕಂಡು ಬರ್ತವೆ ಜೊತೆಗೆ ಈ ರಸ ಹೀರೋ ತಿಗ್ನೆಗಳು ಸಹ ಹೆಚ್ಚಾಗಿ ಕಂಡು ಬರ್ತವೆ ಅದೇ ರೀತಿ ಈ ದಾಸ್ತಾನಿನಲ್ಲಿ ಕಂಡು ಬರ್ತಕ್ಕಂತ ಚಿಪ್ಪಿನ ದುಂಬಿಗಳೇನಿದ್ದಾವೆ ಅವು ಸಹ ಈ ಹೊಲದಲ್ಲೇ ಹೆಚ್ಚಾಗಿ ಶುರುವಾಗ್ತವೆ ಸೊ ಈ ರೀತಿ ಅನೇಕ ಕೀಟಗಳು ಬಿತ್ತನೆಯಿಂದ ಹಿಡಿದು ಕಟಾವರೆಗೂ ಕಂಡು ಬರ್ತವೆ ಇನ್ನು ಮುಖ್ಯವಾಗಿ ನಾವು ಹೆಚ್ಚು ತೊಗರಿ ಬೆಳೆಯಲ್ಲಿ ಕೇಳುವಂತ ಕೀಟ ಅಂದ್ರೆ ಈ ತೊಗರಿ ಕಾಯಿ ಕೊರಕ ಅಂತಂದು ಈ ತೊಗರಿ ಕಾಯಿ ಕೊರಕದ ಹಾನಿಯ ಲಕ್ಷಣಗಳು ಮತ್ತು ಇದರ ಒಂದು ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ ಸರ್ ಸಾಮಾನ್ಯವಾಗಿ ಈ ತೊಗರಿ ಕಾಯಿ ಕೊರಕ ಹುಳ ಹೆಚ್ಚಾಗಿ ಹಾನಿಯನ್ನು ಉಂಟು ಮಾಡ್ತದೆ ಸೊ ಇದರ ಹಾನಿಯ ಲಕ್ಷಣಗಳನ್ನು ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದರೆ ಈ ಪ್ರೌಢಾವಸ್ಥೆಯ ಪತಂಗ ಸಾಮಾನ್ಯವಾಗಿ ಮೊಗ್ಗು ಹೂವು ಮತ್ತು ಎಲೆ ಕಾಯಿಗಳ ಮೇಲೆ ಮೊಟ್ಟೆಯನ್ನು ಇಡ್ತದೆ ಈ ಮೊಟ್ಟೆಯಿಂದ ಹೊರಬರ್ತಕ್ಕಂಥ ಮರಿ ಹುಳ ಮೊಗ್ಗು ಹೂವು ಮತ್ತು ಎಳೆ ಕಾಯಿಗಳನ್ನು ಕೊರೆದು ತಿಂತದೆ ಇನ್ನು ಈ ಬೆಳೆದು ದೊಡ್ಡದಾಗ್ತಕ್ಕಂಥ ಹುಳ ಈ ದೊಡ್ಡ ದೊಡ್ಡ ಕಾಯಿಗಳನ್ನು ಕೊರೆದು ಒಳಗಡೆ ಇರ್ತಕ್ಕಂಥ ಬೀಜಗಳನ್ನೆಲ್ಲ ತಿಂತ ಹೋಗುತ್ತೆ ಬಟ್ ಇದ್ರ ವಿಶೇಷತೆ ಏನಪ್ಪ ಅಂದರೆ ಈ ಹುಳ ಪೂರ್ತಿ ಕಾಯಿ ಒಳಗಡೆ ಹೋಗಲ್ಲ ತಲೆ ಮಾತ್ರ ಒಳಗೆ ಹೋಗುತ್ತೆ ಉಳಿದ ದೇಹವೆಲ್ಲ ಹೊರಗೆ ಕಾಣ್ತಾ ಇರುತ್ತೆ ಮತ್ತು ಇದರ ರಂಧ್ರಗಳು ಸಾಮಾನ್ಯವಾಗಿ ಗುಂಡಾಕಾರವಾಗಿರ್ತವೆ ಇನ್ನು ಇದರ ಸಮಗ್ರ ಹತೋಟಿ ಕ್ರಮಗಳಿಗೆ ಬರೋದಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಪ್ರತಿ 9 ಸಾಲು ತೊಗರಿಗೆ 1 ಸಾಲು ಸೂರ್ಯಕಾಂತಿ ಅಥವಾ 1 ಸಾಲು ಹರಳನ್ನ ಹಾಕಿ ಸುತ್ತಲೂ ಈ ಮುಸ್ಕಿನ ಜೋಳನ ಒಂದು 4 ಸಾಲುಗಳನ್ನ ಹಾಕಿದ್ದಾದ್ರೆ ಈ ಕೀಟವನ್ನು ನಾವು ಕಡಿಮೆ ಮಾಡ್ಕೋಬಹುದು ಈಗ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ ತಾವ್ ಹೇಳಿದ್ರಿ ಈ ಸೂರ್ಯಕಾಂತಿ ಅಥವಾ ಹರಳು ಅಥವಾ ಈ ಒಂದು ಮುಸ್ಕಿನ ಜೋಳ ಇವು ಈ ಒಂದು ತೊಗರಿ ಕಾಯ್ಕೋರಕದ ಒಂದು ಕೀಟದ ಹಾವಳಿಯನ್ನು ತಡೆಗಟ್ಟೋದಕ್ಕೆ ಹೇಗೆ ಸಹಾಯ ಮಾಡ್ತವೆ ಅಂತೀರಿ ಸರ್ ಸಾಮಾನ್ಯವಾಗಿ ಇವು ಎತ್ತರಕ್ಕೆ ಬೆಳೀತವೆ ಸೊ ಎತ್ತರಕ್ಕೆ ಬೆಳೆಯೋದ್ರಿಂದ ಇದರ ಪ್ರೌಢಾವಸ್ಥೆ ಪತಂಗ ಹಾರಾಟವನ್ನು ನಿಲ್ಲಿಸ್ತವೆ ಅದೇ ರೀತಿ ಇವು ಆಶ್ರಯ ಬೆಳೆ ಆಗೋದ್ರಿಂದ ಇವು ಸೂರ್ಯಕಾಂತಿ ಮೇಲೆ ಆಗಲಿ ಅಥವಾ ಹರಳಿ ಮೇಲೆ ಮೊಟ್ಟೆ ಸಹ ಇಡ್ತವೆ ಸೊ ತೊಗರಿ ಕಡೆ ಹೋಗೋದನ್ನ ತಪ್ಪಿಸ್ಬೋದು ನಾವು ಅಂದ್ರೆ ತೊಗರಿಗಿಂತ ಇವುದನ್ನ ಕೀಟಗಳು ಹೆಚ್ಚು ಇಷ್ಟಪಡ್ತವೆ ಅಂತ ಸರಿ ಇದು ಮೊದಲನೇ ಅಂಶ ಎರಡನೇದಾಗಿ ಸರ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಈ ಮಾಗಿ ಉಳುಮೆ ಮಾಡಬೇಕಾಗತ್ತೆ ಸೊ ಈ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಕೋಶಗಳು ಮೇಲ್ಭಾಗಕ್ಕೆ ಬರ್ತವೆ ಸೊ ಮೇಲ್ಭಾಗಕ್ಕೆ ಬಂದಾಗ ಈ ಬಿಸಿಲಿನ ತಾಪಕ್ಕೆ ಅಥವಾ ಪಕ್ಷಿಗಳಿಗೆ ಆಹಾರವಾಗಿ ಸಾಯ್ತವೆ ಇನ್ನು ಬಿತ್ತನೆ ಮಾಡ್ತಕ್ಕಂಥ ಸಮಯದಲ್ಲಿ ನಾವು 250 ಗ್ರಾಮ್ ಜೋಳ ಅಥವಾ 250 ಗ್ರಾಮ್ ಹರಳನ್ನ ತೊಗರಿ ಬೀಜ ಜೊತೆ ಸೇರಿಸಿ ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ಬಿತ್ತನೆ ಮಾಡೋದ್ರಿಂದ ಜೋಳ ಮತ್ತು ಹರಳು ಗಿಡಗಳು ಪಕ್ಷಿಗಳಿಗೆ ಆಶ್ರಯ ಸಸ್ಯಗಳಾಗಿ ಕೀಟಗಳನ್ನ ತಿನ್ನಲು ಸಹಕರಿಸ್ತವೆ. ಇನ್ನು ಸಾಮಾನ್ಯವಾಗಿ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಾಮೂಹಿಕವಾಗಿ ಒಂದೇ ಸಲ ಬಿತ್ತನೆಯನ್ನ ಮಾಡಬೇಕಾಗತ್ತೆ. ಆದಷ್ಟು ಜುಲೈ 15ರೊಳಗಾಗಿ ಈ ಬಿತ್ತನೆಯನ್ನ ಮುಗಿಸಿದ್ರೆ ಈ ಕೀಟ ಬಾಧೆಯನ್ನ ಕಡಿಮೆ ಮಾಡ್ಕೋಬಹುದು. ಜುಲೈ ಮಧ್ಯಭಾಗದ ಒಳಗಡೆ ನಾವು ಬಿತ್ತನೆ ಮಾಡಬೇಕು, ತೊಗರಿ ಬಿತ್ತನೆ ಮುಗಿಸ್ಬೇಕು. ಅದೇ ರೀತಿ ಬಿತ್ತನೆ ನಂತರ ಸಾಮಾನ್ಯವಾಗಿ ಈ ಹೆಲಿಕೋವರ್ಪ ಕೀಟದ ಹಾವಳಿ ಹೆಚ್ಚಾಯ್ತು ಅಂದ್ರೆ, ಸೊ ಇದನ್ನ ಯಾವ ರೀತಿ ಗುರುತಿಸಬೇಕಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಈ ಮೋಹಕ ಬಲಗಳನ್ನ ನಾವು ಹೊಲದಲ್ಲಿ ಅಳವಡಿಸಬೇಕಾಗತ್ತೆ. ಸೊ ಪ್ರತಿ ಎಕರೆಗೆ 2 ಮೋಹಕ ಬಲಗಳನ್ನು 30 ಅಡಿ ಅಂತರಗಳಲ್ಲಿ ನಾವು ಕಟ್ಟಬೇಕಾಗತ್ತೆ. ಸಾಮಾನ್ಯವಾಗಿ ಈ ಲ್ಯೂರ್ ಅಂತ ಏನ್ ಹೇಳ್ತೀವಿ ಅದು 15 ದಿವಸಗಳಷ್ಟು ಅದಕ್ಕೆ ಒಂದು ಶಕ್ತಿ ಇರುತ್ತೆ, ಶಕ್ತಿ ಇರುತ್ತೆ. 15 ದಿವಸಗಳ ನಂತರ ನಾವು ಆ ಲ್ಯೂರ್ ಅನ್ನ ಬದಲಾಯಿಸಬೇಕಾಗತ್ತೆ. ಇನ್ನ ಸಾಮಾನ್ಯವಾಗಿ ಒಂದು ರಾತ್ರಿಗೆ ಒಂದು ಮೋಹಕ ಬಲೆಯಲ್ಲಿ 5 ಪತಂಗಗಳೇನಾದ್ರೂ ಬಿದ್ದಿದ್ರೆ ಆಗ ನಾವು ಈ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ತಗೋಬೇಕಾಗಿ ಅದು ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಒಂದು ಗಿಡಕ್ಕೆ 2 ಮೊಟ್ಟೆ ಅಥವಾ 1 ಕೀಟ ಕಂಡು ಬಂದ್ರೂ ಸಹ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ತಗೋಬೇಕಾಗುತ್ತೆ. ಆಮೇಲೆ ಬಿತ್ತನೆ ಆಗಿದ್ದಾದ್ಮೇಲೆ ಒಂದು ವೇಳೆ ನಾವು ಹರಳಾಗ್ಲಿ ಜೋಳ ಆಗ್ಲಿ ಮಿಕ್ಸ್ ಮಾಡದೇ ಇದ್ರೆ ಆ ಸಂದರ್ಭದಲ್ಲಿ ಈ ಒಣಗಿರುವ ಕೊಂಬೆಗಳನ್ನ ನಾವು ಅಲ್ಲಿ ನೆಟ್ಟಿದ್ದಾದ್ರೆ ಅವು ಪಕ್ಷಿಗಳು ಅದರ ಮೇಲೆ ಕೂತು ಆ ಕೀಟಗಳನ್ನ ಆರಿಸೋದಕ್ಕೆ ಆಶ್ರಯ ಕೊಡ್ತವೆ. ಇನ್ನ ಸಿಂಪರಣೆ ವಿಷಯಕ್ಕೆ ಬರುವುದಾದ್ರೆ ಮೊಟ್ಟ ಮೊದಲನೇದಾಗಿ ಈ ಕೆಲವೊಂದು ಮೊಟ್ಟೆ ನಾಶಕಗಳಿದ್ದಾವೆ. ಆ ಮೊಟ್ಟೆ ನಾಶಕಗಳು ಉದಾಹರಣೆಗೆ ಥಯೋಡಿ ಕಾರ್ಬ್ ಅಂತ ಬರುತ್ತೆ. ಆ ಥಯೋಡಿ ಕಾರ್ಬ್ ಆದ್ರೆ 0.6 grams 1 liter ಹಾಕೊಂಡು ಸಿಂಪರಣೆ ಮಾಡ್ಬೇಕಾಗತ್ತೆ. ಅದೇ ರೀತಿ ಪ್ರೊಫೆನಫಾಸ್ ಅಂತ ಬರುತ್ತೆ. ಆ ಪ್ರೊಫೆನಫಾಸ್ ಆದ್ರೆ 2 ml 1 liter ಹಾಕೊಂಡು ಸಿಂಪರಣೆ ಮಾಡಿದ್ರೆ ಅವು ಮೊಟ್ಟೆಗಳನ್ನೇ ನಾಶಪಡಿಸ್ಬಿಡ್ತವೆ, ಅಂದ್ರೆ ಮೊಟ್ಟೆಗಳಿಂದ ಮರಿಹುಳುಗಳಿಗೆ ಹೊರಬರಲ್ಲ. ಇನ್ನು ಎರಡನೇ ಸಿಂಪರಣೆಯಾಗಿ ನಾವು ಸಾಮಾನ್ಯವಾಗಿ ಈ ಬೇವಿನ ಬೀಜದ ಕಷಾಯವನ್ನ ಬಳಸ್ಬೇಕಂತೇಳಿ ರೈತರಿಗೆ ಶಿಫಾರಸು ಮಾಡ್ತೀವಿ. ಸಾಮಾನ್ಯವಾಗಿ ನಾಳೆ ಏನಾದ್ರೂ ನಾವು ಬೇವಿನ ಬೀಜ ಕಷಾಯ ಸಿಂಪರಣೆ ಮಾಡ್ಬೇಕಂದ್ರೆ ಹಿಂದಿನ ದಿವಸನೇ ಬೇವಿನ ಬೀಜ ಕಷಾಯವನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಸೊ ಮಾರನೇ ದಿವಸ ನಾವು ಆ ಬೇವಿನ ಬೀಜ ಕಷಾಯನ ತಯಾರು ಮಾಡಿಕೊಂಡು ಈ ಕೀಟ ಹತೋಟಿಗೆ ನಾವು ಸಿಂಪರಣೆ ಬಳಸ್ಕೋಬೇಕಾಗತ್ತೆ. ಅಂದ್ರೆ ಹೇಗೆ ತಯಾರು ಮಾಡ್ಕೋಬೇಕು ಅಂತೀರಿ? ಸರ್, ಸಾಮಾನ್ಯವಾಗಿ ಒಂದು 100 liter ದ್ರಾವಣ ಮಾಡ್ಕೋಬೇಕಂದ್ರೆ ಒಂದು 5 kg ಬೇವಿನ ಬೀಜ ಬೇಕಾಗತ್ತೆ. ಸೊ 4 ಗಂಟೆಗೆ ಒಂದು 5 kg ಬೇವಿನ ಬೀಜ ತಗೊಂಡು ಒಂದು ಬಂಡೆ ಮೇಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಜಜ್ಜಬೇಕಾಗತ್ತೆ. ಸೊ ಜಜ್ಜಿದ್ದಾದ್ಮೇಲೆ ಆ 5 kg ಪುಡಿಯನ್ನ ಒಂದು ತೆಳುವಾದ ಪಂಚೆ ಬಟ್ಟೆಯಲ್ಲಿ ಗಂಟು ಕಟ್ಬಿಟ್ಟು ಆ ಗಂಟನ್ನ ಬಕೆಟ್ ಅಲ್ಲಿ ಮುಳುಗಿಸಬೇಕಾಗತ್ತೆ. ಸೊ ಆ ಗಂಟು ಮುಳುಗುವಷ್ಟು ನೀರು ಹಾಕ್ಬೇಕಾಗತ್ತೆ. ಸೊ ಅದನ್ನ 12 ಗಂಟೆಗಳ ಕಾಲ ನೆನೆಹಾಕ್ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಆ ಗಂಟನ್ನ ನಾವು ಚೆನ್ನಾಗಿ ಹಿಂಡಿ ಹಿಂಡಿ ತೊಳಿಬೇಕಾಗತ್ತೆ. ಸೊ ಅದರಲ್ಲಿರ್ತಕ್ಕಂಥ ಸಾರ ಎಲ್ಲ ನೀರಿಗೆ ಬರುತ್ತೆ. ಸೊ ಆ ನೀರನ್ನ ನಾವು 100 liter ಮಾಡಿಕೊಂಡು ದ್ರಾವಣ ಮಾಡಿಕೊಂಡು ಇದನ್ನ ನಾವು ಸಿಂಪರಣೆ ಮಾಡಿದ್ರೆ ಈ ತಾಯಿ ಕೊರಕ ಹುಳವನ್ನು ನಾವು ಹತೋಟಿ ಮಾಡ್ಕೋಬಹುದು. ಇನ್ನು 4ನೇದಾಗಿ ನಾವು ಸಿಂಪರಣೆಗಳ ಅವಶ್ಯಕತೆ ಇದ್ರೆ ಈ ಕಡಿಮೆ ಖರ್ಚಿನ ಔಷಧಿಗಳು ಮಾರ್ಕೆಟ್ ಅಲ್ಲಿ ಲಭ್ಯವಿದ್ದಾವೆ. ಸೊ ಉದಾಹರಣೆಗೆ ಮಾನೋಕ್ರೋಟೋಫಸ್ ಆಗಿರ್ಬೋದು, ಕ್ವಿನಾಲ್ಫಸ್ ಆಗಿರ್ಬೋದು, ಇವು 2 ml 1 liter ಹಾಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಅದೇ ರೀತಿ ಲ್ಯಾಮ್ಡಾ ಸಯಲೋತ್ರಿನ್ ಬರುತ್ತೆ, ಅದಾದ್ರೆ 5 ECD 1 ml 1 liter ಹಾಕೊಂಡು ಸಿಂಪರಣೆ ಮಾಡಬಹುದು. ಸಾಮಾನ್ಯವಾಗಿ 1 ಎಕರೆಗೆ 400 liter ಅಷ್ಟು ಸಿಂಪರಣ ದ್ರಾವಣ ಬೇಕಾಗತ್ತೆ. ಸೊ ಈ ಪ್ರಮಾಣದಲ್ಲಿ ನಾವು ಸಿಂಪರಣೆ ಮಾಡಿದ್ರೆ ಈ ಹುಳುವನ್ನ ಹತೋಟಿ ಮಾಡಬಹುದು. ಇನ್ನು ಈ ಔಷಧಿಗಳಿಗೆ ಹತೋಟಿಗೆ ಬರಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಹೊಸ ಹೊಸ ಔಷಧಿಗಳು ಬಂದಿದ್ದಾವೆ. ಉದಾಹರಣೆಗೆ ಇಂಡಾಕ್ಸ ಕಾರ್ಬನ್ ಸಿಗತ್ತೆ. ಆ ಇಂಡಾಕ್ಸ ಕಾರ್ಬ್ ಆದ್ರೆ 1/2 ml 1 liter ಹಾಕೊಂಡು ಸಿಂಪರಣೆ ಮಾಡಬಹುದು. ಎರಡನೇದಾಗಿ ಸ್ಪೈನಾಸೈಡ್ ಅಂತ ಸಿಗತ್ತೆ. ಆ ಸ್ಪೈನಾಸೈಡ್ 2.5 SC ಆದ್ರೆ 0.3 ml ಹಾಕೊಂಡು 1 liter ಹಾಕೊಂಡು ಸಿಂಪರಣೆ ಮಾಡಬಹುದು. ಅದೇ ರೀತಿ ಕ್ಲೋರಾಂಟ್ರಿನಿಪ್ರೋಲ್ ಅಥವಾ ರೈನಾಕ್ಸಿಪಾರ್ ಅಂತಿದೆ, ಅದಾದ್ರೆ 0.3 ml 1 liter ಹಾಕೊಂಡು ಸಿಂಪರಣೆ ಮಾಡಬಹುದು. ಜೊತೆಗೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಬರುತ್ತೆ. ಎಮಾಮೆಕ್ಟಿನ್ ಬೆಂಜೋಯೇಟ್ ಆದ್ರೆ 0.3 gram 1 liter ಹಾಕೊಂಡು ಸ್ಪ್ರೇನ ಕೊಡಬಹುದು. ಇನ್ನು ಇದರ ಜೊತೆಗೆ ಫ್ಲೂ ಬೆಂಡಮೈಡ್ ಅಂತ ಬರುತ್ತೆ, ಅದಾದ್ರೆ 0.2 ml 1 liter ಹಾಕೋಬಹುದು. ಇನ್ನು ನವಲ್ಯೂರನ್ ಅಂತ ಬರುತ್ತೆ, ಅದಾದ್ರೆ 0.8 ml 1 liter ಹಾಕೊಂಡು ಸಿಂಪರಣೆ ಮಾಡಬಹುದು. ಕೆಲವೊಂದು ಕಡೆ ನೀರಿನ ಕೊರತೆ ಇದ್ರೆ ಅಥವಾ ನೀರಿನ ಲಭ್ಯತೆ ಇಲ್ಲದೆ ಇದ್ರೆ ಸೊ ಅಂತ ಕಡೆ ನಾವು ಧೂಳೀಕರಣಕ್ಕೆ ಹೋಗ್ಬೋದು. ಉದಾಹರಣೆಗೆ ಕ್ವಿನಾಲ್ಫಾಸ್ ಡಸ್ಟ್ ಅಂತ ಸಿಗತ್ತೆ, ಮೆಲಾಥೈನ್ ಡಸ್ಟ್ ಅಂತ ಸಿಗತ್ತೆ. ಸೊ ಈ ಧೂಳನ್ನ ನಾವು ಮಾಮೂಲಿ ಧೂಳೀಕರಿಸಿದ್ರೆ ಈ ಕೀಟವನ್ನು ನಾವು ಹತೋಟಿ ಮಾಡಬಹುದು. ಮತ್ತೆ ಈ NPV ಅಂತಾರಲ್ಲ, ಅದನ್ನು ಏನಾದರೂ ಬಳಸ್ಕೋಬಹುದೇ? ಸರ್, NPV ಬಳಸ್ಕೋಬಹುದು, ಬಟ್ NPV ಅಂದ್ರೆ ಈ ಹೆಲಿಕೋವರ್ಪ ಕಾಯಿ ಕೊರಕ ಕಷ್ಟ ಅದು ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಇದು ಮರಿ ಹುಳುಗಳಿಗಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ, ಹುಳುಗಳಿಗೆ ಕೆಲಸ ಮಾಡಲ್ಲ. ಮತ್ತೆ ಗುಣಮಟ್ಟದ ಎನ್ಪಿವಿಯನ್ನು ಸಿಗಬೇಕು. ಹೌದು, ಮಾರ್ಕೆಟ್ ಅಲ್ಲಿ ಗುಣಮಟ್ಟದ ಎನ್ಪಿವಿಯನ್ನು ಸಿಗಬೇಕಾಗತ್ತೆ. ಸೊ ಅದನ್ನ ನಾವು ಬೇರೆ ಔಷಧಗಳ ಜೊತೆ ಮಿಕ್ಸ್ ಮಾಡಿ ಹೊಡೆಯಂಗಿದ್ರೆ ಅದರ ಪರಿಣಾಮ ಅಷ್ಟೊಂದು ಹೆಚ್ಚಾಗಿ ಕಂಡು ಬರೋದಿಲ್ಲ. ಸೊ ಆದಷ್ಟು ನಾವು ಬೆಳಗಿನ ಜಾವ ಅಥವಾ ಸಾಯಂಕಾಲ ಜಾವ ಈ ಮರಿ ಹುಳುಗಳು ಒಂದನೇ ಹಂತ ಅಥವಾ ಎರಡನೇ ಹಂತದ ಮರಿ ಹುಳುಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಅದರ ಜೊತೆ ಒಂದು 500 ಗ್ರಾಂ ಬೆಲ್ಲ, ಇನ್ನೊಂದು 100 ಗ್ರಾಂ ನೀಲಿ ಪೌಡರ್ ಹಾಕೊಂಡು ಹಾಕಿದ್ರೆ ಇದರ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೆಚ್ಚಾಗುತ್ತೆ. ಇದು ಮುಖ್ಯವಾಗಿ ಕಾಯಕೊರಿವಂತ ಹುಳುವಿನ ನಿಯಂತ್ರಣದ ಬಗ್ಗೆ ಆಯಿತು. ಇನ್ನೊಂದು ತಾವು ಹೇಳಿದ್ದು ಗೂಡು ಮಾರುಹುಳು ಅಂತ. ಈ ಗೂಡು ಮಾರುಹುಳು ಯಾವ ಹಂತದಲ್ಲಿ ಬರುತ್ತೆ, ಇದರ ಹಾನಿಯ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಗೂಡು ಮಾರುಹುಳು ಇತ್ತೀಚೆಗೆ ಹೆಚ್ಚಿನ ಹಾವಳಿ ತೊಗರಿಯಲ್ಲಿ ಕೊಡ್ತಾ ಇದೆ. ಇದು ಸಾಮಾನ್ಯವಾಗಿ ಸಸಿ ಹಂತದಿಂದ ಹಿಡಿದು ಹೂವಾಡೋಕ್ಕಿಂತ ಮುಂಚೆ ಇದರ ಹಾವಳಿ ಹೆಚ್ಚಾಗಿ ಕಂಡು ಬರ್ತದೆ. ಸೊ ಇದರ ಹಾನಿಯ ಲಕ್ಷಣಗಳು ಬರುವುದಾದ್ರೆ ಈ ಹೂಗೊಂಚಲು ಮತ್ತು ಎಲೆ ಸುಳಿಯನ್ನ ಮುದುಡಿ ಬಲೆ ಕಟ್ಕೊಳ್ಳುತ್ತೆ. ಆ ಬಲೆ ಒಳಗೆ ಇದ್ದು ಆ ಹಸರನ್ನೆಲ್ಲ ಕೆರೆದು ತಿಂತ ಹೋಗುತ್ತೆ. ಸಾಮಾನ್ಯವಾಗಿ ಹಾನಿಗೀಡಾದ ಗಿಡಗಳಲ್ಲಿ ಈ ಕಾಯಿ ಕಟ್ಟೋದಿಲ್ಲ. ಇನ್ನು ಇದರ ಹತೋಟಿ ಕ್ರಮಗಳು ಬರೋದಾದ್ರೆ ಹೂ ಬರುವ ಮೊದಲು 1 ಲೀಟರ್ ನೀರಿಗೆ 1 ಮಿಲಿ ಡೈಕ್ಲೋರೋವಾಸ್ ಅಥವಾ 1.5 ಮಿಲಿ ಮೊನೋಕ್ರೋಟೋಫಸ್ ಅಥವಾ ನಾವು ಸಿಂಪರಣೆ ಮಾಡಿದ್ದಾದ್ರೆ ಈ ಕೀಟವನ್ನು ನಾವು ಹತೋಟಿ ಮಾಡಿಸಬಹುದು. ಇನ್ನ ಈ ತೊಗರಿನಲ್ಲಿ ಈ ಯೂರಿಯೋಫಿಡ್ ನುಸಿ ಕೂಡ ಬರುತ್ತೆ ಅಂತ ನಾವು ಕೇಳಿದೀವಿ. ಇದು ಯಾವ ರೀತಿ ಹಾನಿ ಮಾಡುತ್ತೆ ಮತ್ತೆ ಇದನ್ನ ಹೇಗೆ ನಿಯಂತ್ರಣ ಮಾಡಬಹುದು ಅಂತೀರಿ? ಸಾಮಾನ್ಯವಾಗಿ ತೊಗರಿಯಲ್ಲಿ ಇದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಈ ಯೂರಿಯೋಫಿಡ್ ನುಸಿ ಏನ್ ಮಾಡುತ್ತೆ ಅಂದ್ರೆ ಎಲೆಗಳಿಂದ ರಸವನ್ನ ಹೀರುತ್ತೆ. ಸೊ ರಸ ಹೀರೋದ್ರಿಂದ ಎಲೆಗಳು ಸಣ್ಣದಾಗ್ತವೆ ಮತ್ತೆ ಅದೇ ರೀತಿ ಈ ಹಳದಿ ಕಲರ್ ಗೆ ಟರ್ನ್ ಆಗ್ತವೆ. ಈ ಗಿಡ ಒಂಥರ ಪೊದೆಯಾಕಾರವಾಗಿ ಬೆಳೀತಾ ಹೋಗುತ್ತೆ. ಸೊ ಇಂಥ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಇಂಥ ಗಿಡಗಳಲ್ಲಿ ಹೂ ಬಿಡೋದಿಲ್ಲ, ಒಂದೊಳ್ಳೆ ಹೂ ಬಿಟ್ಟರು ಅವು ಕಾಯಾಗಲ್ಲ. ಇದು ಸಾಮಾನ್ಯವಾಗಿ ಒಂದು ಮಾರಕವಾದ ರೋಗನ ಸಹ ಹರಡುತ್ತೆ. ಸೊ ಇದನ್ನ ನಾವು ಸ್ಟೆರಿಲಿಟಿ ಮೊಸಾಯಿಕ್ ಡಿಸೀಸ್ ಅಂತ ಹೇಳ್ಬಿಡ್ತೀವಿ. ಇದು ವೈರಸ್ ಒಂದು ರೋಗಾಣು. ಸೊ ಕನ್ನಡದಲ್ಲಿ ಬಂಜೆ ರೋಗ ಅಥವಾ ಗೊಡ್ಡು ರೋಗ ಅಂತೇಳಿ ಈ ರೋಗಾಣುಗಳನ್ನು ಸಹ ಇದು ಹರಡ್ತಾ ಹೋಗುತ್ತೆ. ಸೊ ಇದನ್ನ ಹತೋಟಿ ಮಾಡ್ಕೋಬೇಕಾದ್ರೆ ಸಾಮಾನ್ಯವಾಗಿ ಹಾನಿಗೀಡಾದ ಗಿಡಗಳನ್ನ ನಾವು ಕಿತ್ತುಬಿಟ್ಟು ಅದನ್ನ ಬೆಂಕಿಗಾಗ್ಬಿಟ್ಟು ನಾಶಪಡಿಸಬೇಕಾಗತ್ತೆ. ಇನ್ನು ಇತ್ತೀಚೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ರೋಗ ನಿರೋಧಕ ಇರತಕ್ಕಂತ ತಳಿಗಳು ಸಹ ಬಂದಿದ್ದಾವೆ. ICP 7035 ಅಂತ ಹೇಳ್ಬಿಟ್ಟು ಈ ತಳಿ ಸಾಮಾನ್ಯವಾಗಿ ಈ ಸ್ಟೆರಿಲಿಟಿ ಮೊಸಾಯಿಕ್ ಡಿಸೀಸ್ ಗೆ ನಿರೋಧಕತೆಯನ್ನ ಹೊಂದಿರ್ತದೆ. ಇನ್ನ ಕಡಿಮೆ ರೇಟಿನ ಔಷಧಿಗಳಾದ್ರೆ ಡೈಕೋಫಾಲ್ ಅಂತ ಸಿಗತ್ತೆ. ಆ ಡೈಕೋಫಾಲ್ ನ 2.5 ಮಿಲಿ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಮತ್ತೆ ಇದು ವೆಟ್ಟಬಲ್ ಸಲ್ಫರ್ ಅಂತ ಸಿಗತ್ತೆ. ಆ ವೆಟ್ಟಬಲ್ ಸಲ್ಫರ್ ಆದ್ರೆ 2 ಗ್ರಾಂ 1 ಲೀಟರ್ ಹಾಕೊಂಡು ಸ್ಪ್ರೇನ ಕೊಡಬಹುದು. ಅಂದ್ರೆ ನೀರಿನಲ್ಲಿ ಕರಗುವಂತ ಗಂಧಕ. ಸೊ ಈ ರೀತಿ ನಾವು ಈ ತರ ನುಶಿನಾಶಕಗಳನ್ನ ಬಳಸಿ ಈ ನುಶಿಯನ್ನ ಹತೋಟಿ ಮಾಡಬಹುದು. ಇನ್ನ ಈ ತೊಗರಿ ಬೆಳೆನಲ್ಲಿ ಕಂಡುಬರುವಂತ ರಸ ಹೀರುವಂತ ಕೀಟಗಳು ಯಾವ್ಯಾವು, ಅವುಗಳ ನಿಯಂತ್ರಣವನ್ನ ಹೇಗೆ ಮಾಡಬೇಕಾಗತ್ತೆ ಅಂತೀರಾ? ಸಾಮಾನ್ಯವಾಗಿ ತೊಗರಿಯಲ್ಲೂ ಸಹ ಈ ರಸ ಹೀರೋಗಳ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಸಸ್ಯ ಹೇನು ಮತ್ತೆ ಥ್ರಿಪ್ಸ್ ಅಂತ ಹೇಳ್ಬಿಟ್ಟು ಈ ಮರಿ ಹುಳುಗಳು ಮತ್ತು ಬಲಿತ ಹುಳುಗಳು ಸಾಮಾನ್ಯವಾಗಿ ಕುಡಿಗಳ ಮೇಲೆ, ಹೂವಿನ ಮೇಲೆ ಅಥವಾ ಕಾಯಿಗಳಿಂದ ರಸವನ್ನ ಹೀರ್ತವೆ. ಸೊ ಈ ರೀತಿ ರಸವನ್ನ ಹೀರಿದಾಗ ಸಸಿಗಳು ಒಣಗಿ ಹೂವು ಮತ್ತು ಕಾಯಿ ಉದುರ್ತದೆ. ಅದೇ ರೀತಿ ಈ ಹಸಿರು ಜಿಗಿ ಹುಳ ಮತ್ತು ಬಿಳಿ ನೊಣಗಳನ್ನು ಬರ್ತವೆ. ಈ ಎರಡು ಕೀಟಗಳು ಸಾಮಾನ್ಯವಾಗಿ ಎಲೆಗಳ ಕೆಳಭಾಗದಲ್ಲಿ ಇರ್ತವೆ. ಸೊ ಎಲೆಗಳ ಕೆಳಭಾಗದಲ್ಲಿದ್ದು ರಸವನ್ನ ಹೀರ್ತವೆ. ಸೊ ಸಾಮಾನ್ಯವಾಗಿ ಇಂಥ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಕೆಳಮುಖವಾಗಿ ಮುಂದಿಟ್ಕೋತವೆ. ಇನ್ನ ಕಾಯಾಡೋ ಹಂತದಲ್ಲಿ ಈ ಹಸಿರು ತಿಗಣೆ ಅಥವಾ ರಸ ಹೀರೋ ತಿಗಣೆಗಳನ್ನು ಬರ್ತವೆ. ಪ್ರೌಢಾವಸ್ಥೆಯ ತಿಗಣೆಗಳು ಮತ್ತು ಮರಿ ಹುಳುಗಳು ಕಾಯಿಗಳಿಂದ ರಸ ಹೀರ್ತವೆ. ಸೊ ರಸ ಹೀರ್ತಕ್ಕಂಥ ಜಾಗಗಳಲ್ಲಿ ಹಳದಿ ಮಚ್ಚೆಗಳನ್ನ ನಾವು ನೋಡ್ಬೋದು. ಇನ್ನ ಕಾಳುಗಳು ಒಳಗಡೆ ಒಂಥರ ಸುಕ್ಕಟ್ಟಂಗಾಗಿರ್ತವೆ. ಅಂದ್ರೆ ಮಾಮೂಲಿ ಕಾಳುಗಳಿಗೆ ಬರೋಕ್ಕಿಂತ ಮೊದಲು ಸಣ್ಣ ಸಣ್ಣ ಸುಕ್ಕಗಟ್ಟಿರೋ ಕಾಳುಗಳು ಹೆಚ್ಚಾಗಿ ಕಂಡು ಬರ್ತವೆ. ಸೊ ಈ ರಸ ಹೀರೋ ಕೀಟಗಳನ್ನ ನಾವು ಸಾಮಾನ್ಯವಾಗಿ ಹತೋಟಿ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಮಗೆ ಮಾರ್ಕೆಟ್ನಲ್ಲಿ ಲಭ್ಯವಿರತಕ್ಕಂಥ ಮೊನೋಕ್ರೋಟೋಫಸ್ ಆಗಿರ್ಬೋದು ಅಥವಾ ಡೈಮಿಥೈಟ್ ಆಗಿರ್ಬೋದು, ಇದು ಇವುಗಳನ್ನು ಸಿಂಪರಣೆ ಮಾಡಿ ಹತೋಟಿ ಮಾಡಬಹುದು. ಈ ಮೊನೋಕ್ರೋಟೋಫಸ್ ಆದ್ರೆ 1.5 ಮಿಲಿ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಡೈಮಿಥೈಟ್ ಆದ್ರೆ 1.75 ಮಿಲಿ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಈ ಅಂಟು ಬಲೆಗಳು ಅಥವಾ ಸ್ಟಿಕ್ಕಿ ಟ್ರಾಪ್ಸ್ ಅನ್ನು ಸಿಗ್ತವೆ. ಆ ಅಂಟು ಬಲೆಗಳನ್ನ ನಾವು ಹೊಲದಲ್ಲಿ ಕಟ್ಟಿದ್ದೆ ಆದ್ರೆ ಇವುಗಳನ್ನ ಹತೋಟಿ ಮಾಡ್ಕೋಬಹುದು. ಅಂದ್ರೆ ಅವೆಲ್ಲ ಬಂದು ಅಂಟ್ಕೊಳ್ತಾವೆ ಅದಕ್ಕೆ, ಅದರಲ್ಲಿ ಅಂಟು ವಸ್ತು ಇರೋದ್ರಿಂದ ಅದಕ್ಕೆ ಬಂದು ಅಂಟುಕೊಂಡು ಆ ಹಾವಳಿ ನಿಯಂತ್ರಣ ಆಗುತ್ತೆ. ಇನ್ನ ಈ ಹೂ ಆಡುವಂತ ಹಂತದಲ್ಲಿ ತೊಗರಿಯನ್ನ ಬಾರಿಸುವಂತ ಕೀಟಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಸಾಮಾನ್ಯವಾಗಿ ಮುಖ್ಯವಾಗಿ ಒಂದು ಬ್ಲಿಸ್ಟರ್ ದುಂಬಿ ಅಂತ ಬರುತ್ತೆ. ಸೊ ಈ ಬ್ಲಿಸ್ಟರ್ ದುಂಬಿ ಏನ್ ಮಾಡುತ್ತಪ್ಪ ಅಂದ್ರೆ, ಈ ತೊಗರಿ ಹೂವಾಡುವಂತ ಸಮಯದಲ್ಲಿ ಈ ಪ್ರೌಢಾವಸ್ಥ ದಿಂಬಿಗಳು ಹೂವನ್ನ ತಿಂತವೆ. ಸೊ ಹೂವನ್ನು ತಿಂದೋದ್ರಿಂದ ಆ ತಾಯಿ ಕಟ್ಟೋದನ್ನ ಕಡಿಮೆ ಆಗತ್ತೆ. ಸೊ ಇದರ ಹತೋಟಿ ಕ್ರಮಗಳು ಬರೋದಾದ್ರೆ, ಇದಕ್ಕೆ ನಾವು ಯಾವುದೇ ಔಷಧಿ ಹೊಡೆದ್ರೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ. ಸೊ ಇದೇನಿದ್ರು ಕೈಗಳಿಂದ ಆರಿಸಿ ಅವುಗಳನ್ನ ನಾಶ ಪಡಿಸಬೇಕಾಗತ್ತೆ. ಸೊ ಕೈಯಿಂದ ಆರಿಸಿ ನಾವು ಒಂದು ಸೀಮೆಣ್ಣೆ ಮಿಶ್ರಿತ ನೀರಿನ ಕ್ಯಾನ್ಗೆ ಇವುಗಳನ್ನು ಹಾಕಿದ್ದಾದ್ರೆ ಅವುಗಳನ್ನು ಸಾಯಿಸಬಹುದು. ಕಾರಣ ಏನಪ್ಪ ಅಂದ್ರೆ, ಇವುಗಳ ಚರ್ಮ ದಪ್ಪವಾಗಿರ್ತದೆ. ಚರ್ಮ ದಪ್ಪವಾಗಿರೋದ್ರಿಂದ ನಾವು ಏನೇ ಔಷಧಿ ಸಿಂಪರಣೆ ಮಾಡಿದ್ರು ಅದು ದೇಹದೊಳಗಡೆ ಹೋಗೋದಿಲ್ಲ. ಸೊ ಹಾಗಾಗಿ ಕೈಯಿಂದ ಆರಿಸಿ ಉತ್ತಮ ಹತೋಟಿ ಕ್ರಮ ಇದಕ್ಕೆ. ಇದು ಮುಖ್ಯವಾಗಿ ಈ ಹೂವು ಮೊಗ್ಗು ಮತ್ತೆ ಈ ಕಾಯಿ ಹಂತದಲ್ಲಿ ಕಾಯಿ ಕೊರಕ ಹುಳು ಬರೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇದೇ ಸಂದರ್ಭದಲ್ಲಿ ಬಾಧಿಸುವಂತ ಬೇರೆ ಕಾಯಿ ಕೊರಕಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಸರ್, ತೊಗರಿಯಲ್ಲಿ ಸಾಮಾನ್ಯವಾಗಿ ಈ ಹೆಲಿಕೋರ್ಪ ಕಾಯಿ ಕೊರಕ ಕೀಟ ಹೆಚ್ಚಾಗಿ ಹಾನಿಯನ್ನು ಮಾಡ್ತದೆ. ಜೊತೆಗೆ ಇತರೆ ಕಾಯಿ ಕೊರಕ ಕೀಟಗಳು ಸಹ ಇದರಲ್ಲಿ ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಈ ಬಟಾಣಿ ನೀಲಿ ಚಿಟ್ಟೆ ಅಂತ ಹೇಳ್ಬಿಟ್ಟು, ಎರಡನೇದು ಗರಿ ಪತಂಗ ಅಂತ ಹೇಳ್ಬಿಟ್ಟು, ಮೂರನೇದು ಬಂದು ಕಾಯಿಯ ನೊಣ ಅಂತ ಹೇಳ್ಬಿಟ್ಟು. ಇವು ಸಾಮಾನ್ಯವಾಗಿ ಕಾಯಿಗಳ ಮೇಲೆ ಮೊಟ್ಟೆ ಇಡ್ತವೆ. ಸೊ ಮೊಟ್ಟೆಯಿಂದ ಹೊರಬರ್ತಕ್ಕಂಥ ಮರಿ ಹುಳು ಕಾಯಿಯನ್ನ ಕೊರೆದು ಒಳಗೋಗುತ್ತೆ. ಬಟ್ ಏನಪ್ಪ ಅಂದ್ರೆ, ಹೆಲಿಕೋರ್ಪ ಕಾಯಿ ಕೊರಕ ಕೀಟ ಕಾಯಿಯೊಳಗೆ ಪೂರ್ತಿ ಹೋಗಲ್ಲ, ಬರೀ ತಲೆ ಭಾಗ ಮಾತ್ರ ಹೊರಗಿರುತ್ತೆ, ಉಳಿದ ದೇಹ ಭಾಗ ಹೊರಗಿರ್ತದೆ. ಬಟ್ ಈ ಕೀಟಗಳ ಹುಳುಗಳೆಲ್ಲ ಕಂಪ್ಲೀಟ್ ಆಗಿ ಕಾಯಿಯೊಳಗಡೆ ನುಗ್ಗಿಬಿಟ್ಟು ಆ ಬೀಜಗಳನ್ನ ನಾಶಪಡಿಸ್ತವೆ. ಇನ್ನು ಇದರ ಹತೋಟಿ ಕ್ರಮಗಳು ಬರೋದಾದ್ರೆ, ಸಾಮಾನ್ಯವಾಗಿ ನಾವು ಹೆಲಿಕೋರ್ಪ ಕಾಯಿ ಕೊರಕಕ್ಕೆ ಏನು ಹತೋಟಿ ಕ್ರಮಗಳು ತಗೋತೀವಿ, ಅದೇ ಹತೋಟಿ ಕ್ರಮಗಳು ಸಹ ಈ ಇತರೆ ಕಾಯಿ ಕೊರಕ ಕೀಟಗಳನ್ನು ಸಹ ಹತೋಟಿ ಮಾಡ್ತವೆ. ಇನ್ನು ಈ ಶೇಖರಣೆ ಹಂತದಲ್ಲಿ ಅಂದ್ರೆ ದಾಸ್ತಾನಿನ ಹಂತದಲ್ಲಿ ಈ ತೊಗರಿಯನ್ನ ಬಾಧಿಸುವಂತ ಕೀಟಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಶೇಖರಣಾ ಹಂತದಲ್ಲಿ ಮುಖ್ಯವಾಗಿ ನಮಗೆ ಒಂದು ಕೀಟ ಹೆಚ್ಚಾಗಿ ಹಾವಳಿಯನ್ನು ಮಾಡ್ತದೆ, ಅದನ್ನ ಚಿಪ್ಪಿನ ಹುಳು ಅಂತ ಹೇಳ್ಬಿಡ್ತೀವಿ. ಈ ಚಿಪ್ಪಿನ ಹುಳು ಸಾಮಾನ್ಯವಾಗಿ ಹೊಲದಲ್ಲೂ ಹೆಚ್ಚಾಗಿ ತೊಗರಿಯನ್ನು ಕಾಡುತ್ತೆ, ಜೊತೆಗೆ ಹೊಲದಿಂದ ದಾಸ್ತಾನಿಗೂ ಬಂದು ಆ ದಾಸ್ತಾನು ಹೆಚ್ಚಾಗಿ ಹಾನಿಯನ್ನ ಮಾಡುತ್ತೆ. ಈ ಕಾಯಿ ಬಲಿ ಬೇಕಾದ್ರೆ ಈ ಚಿಪ್ಪಿನ ಹುಳುವಿನ ದುಂಬಿ ಈ ಕಾಯಿನ ಮೇಲೆ ಮೊಟ್ಟೆ ಇಡುತ್ತೆ. ಸೊ ಆ ಕಾಯಿಯ ಮುಖಾಂತರ ಇದು ಒಕ್ಕಣೆ ಇದಕ್ಕೆ ಬರುತ್ತೆ, ಆ ಒಕ್ಕಣೆಯಿಂದ ದಾಸ್ತಾನು ಇದಕ್ಕೆ ಬರ್ತದೆ. ಸೊ ಇದನ್ನ ಸಾಮಾನ್ಯವಾಗಿ ನಾವು ಕಾಯಿ ಒಣಗಬೇಕಾದ್ರೆ ಆ ಒಣಗಿರೋ ಕಾಯಿಗಳ ಮೇಲೆ ಮೊಟ್ಟೆಯನ್ನ ಇಡ್ತದೆ. ಸೊ ಮೊಟ್ಟೆಯಿಂದ ಹೊರಬಂತಕ್ಕಂತ ಮರಿ ಹುಳ ಮಾಮೂಲಿ ಬೀಜಗಳನ್ನ ತಿಂದು ನಾಶಪಡಿಸುತ್ತೆ, ಮಾಮೂಲಿ ಅದರ ಪ್ರೌಢಾವಸ್ಥೆ ದುಂಬಿ ಆ ಕಾಳಿಂದ ಹೊರಗೆ ಬರುತ್ತೆ. ಸೊ ಇದನ್ನ ನಾವು ಹೊಲದಲ್ಲೇ ಇದನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಒಂದು 15 ದಿವಸದ ಮುಂಚೆನ ಕೊಯ್ಲಿಗಿಂತ ಮುಂಚೆ ಈ ಮೆಲಾಥಯನ್ ಅಂತ ಸಿಗತ್ತೆ, ಅಲ್ಲ ಪುಡಿನ ಸಿಗತ್ತೆ, ಮತ್ತೆ ದ್ರಾವಣ ಸಿಗತ್ತೆ. ಸೊ ಈ ಮೆಲಾಥಯನ್ 2 ml 1 liter ಹಾಕೊಂಡು ಸಿಂಪರಣೆ ಮಾಡಬಹುದು. ಬಟ್ ನೀರಿನ ಅಭಾವ ಇದ್ರೆ ಈ ಮೆಲಾಥಯನ್ ಧೂಳನ್ನ ಸಹ ಧೂಳೀಕರಿಸಬಹುದು. ಇನ್ನು ಸಾಮಾನ್ಯವಾಗಿ ನಾವು ಒಕ್ಕಣೆ ಮಾಡಬೇಕಾದ್ರೆ ಈ ಕಾಳುಗಳನ್ನ ಸ್ವಚ್ಛ ಮಾಡಬೇಕಾಗತ್ತೆ, ಮತ್ತೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕಾಗತ್ತೆ. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂತ ತೇವಾಂಶ ಹೆಚ್ಚಾಗಿದ್ರೆ ಈ ಚಿಪ್ಪಿನ ದುಂಬಿಗಳು ಹಾವಳಿ ಹೆಚ್ಚಾಗತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥ ತೇವಾಂಶನ ನಾವು 10% ಇಳಿಸಿದ್ದೆ ಆದರೆ ಈ ದಾಸ್ತಾನಿನಲ್ಲಿ ಇವುಗಳನ್ನು ಹತೋಟಿ ಮಾಡಬಹುದು. ಇನ್ನು ಒಂದು ವೇಳೆ ಈ ದಾಸ್ತಾನಿನಲ್ಲಿ ಇವುಗಳು ಹೆಚ್ಚಾಗಿ ಕಂಡು ಬಂದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆ ಅಂತ ಸಿಗತ್ತೆ. ಆ ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆ 3 gram ಅಥವಾ 3 tablet 1 ton ಕಾಳಿಗೆ ಹಾಕ್ಬಿಟ್ಟು ಇಟ್ಟಿದ್ದಾದ್ರೆ ಅದು ಆವಿಯ ರೂಪದಲ್ಲಿ ಹೋಗ್ಬಿಟ್ಟು ಈ ಚಿಪ್ಪಿನ ದುಂಬಿಗಳನ್ನೆಲ್ಲ ಸಾಯಿಸುತ್ತೆ. ಅದೇ ರೀತಿ ನಾವು ದಾಸ್ತಾನಿನಲ್ಲಿ ಸ್ವಲ್ಪ ನೈರ್ಮಲ್ಯತೆಯನ್ನ ಕಾಪಾಡಬೇಕಾಗತ್ತೆ. ಈ ಗೋಡೆಗಳ ಮಧ್ಯೆ ಏನಾದರೂ ಈ ಸಂಧಿಗಳು ಬಿಟ್ಕೊಂಡಿದ್ರೆ ಅವುಗಳನ್ನ ನಾವು ಸಿಮೆಂಟ್ ಹಾಕಿ ಮುಚ್ಚಬೇಕಾಗತ್ತೆ. ಈ ಕಸ ಕಡ್ಡಿಗಳು ಇಲ್ದಂಗೆ ನೋಡ್ಕೋಬೇಕಾಗತ್ತೆ. ಸೊ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನವರು ಈ ತೊಗರಿ ಕಾಳುಗಳನ್ನಾಗಿರ್ಬೋದು ಅಥವಾ ದ್ವಿದಳ ಧಾನ್ಯಗಳನ್ನಾಗಿರ್ಬೋದು ಅವುಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಒಂದು ಅತ್ಯುತ್ತಮವಾದ ತಂತ್ರಜ್ಞಾನವನ್ನ ಕಂಡುಹಿಡಿದಿದ್ದಾರೆ. ಏನು ತಂತ್ರಜ್ಞಾನ? ಸೊ ಅದರ ತಂತ್ರಜ್ಞಾನ ಏನಪ್ಪಾ ಅಂದ್ರೆ ಮರಳು ಪದರ ತಂತ್ರಜ್ಞಾನ ಅಂತ ಹೇಳ್ಬಿಟ್ಟು. ಸೊ ಇದೇನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೀರನ್ನು ಶೇಖರ್ ಮಾಡೋಕ್ಕೆ ಒಂದು ಡ್ರಮ್ ಇಟ್ಕೊಂಡಿರ್ತೀವಲ್ಲ, ಆ ತರದ್ದು ಮುಚ್ಚಲ ಇರ್ತಕ್ಕಂತ ಒಂದು ಡ್ರಮ್ ಅನ್ನು ತಗೋಬೇಕು. ಒಂದು 1/4 ತೊಗರಿ ಕಾಳುಗಳನ್ನ ತುಂಬಿಸಬೇಕಾಗತ್ತೆ. ಆ ತೊಗರಿ ಕಾಳಿನ ಮೇಲೆ 1 inch 1 navirada ಮರಳನ್ನು ಹಾಕಬೇಕಾಗತ್ತೆ. 1 inch 1 navirada ಮರಳನ್ನ ಹಾಕಬೇಕಾಗತ್ತೆ. ನಯಸ್ ಆಗಿರುವಂತ ಮರಳು, ನಯಸ್ ಆಗಿರುವಂತ ಪುಡಿ ಪುಡಿಯಾಗಿರೋ ಮರಳು. ಹೌದು. ಸೊ ಒಂದು ಇಂಚ್ ಹಾಕಿದ್ದಾದ್ಮೇಲೆ ಆ ಮುಚ್ಚಳಗಳನ್ನ ಮುಚ್ಚಬೇಕಾಗತ್ತೆ. ಆಮೇಲೆ ಸಾಮಾನ್ಯವಾಗಿ ಈ ಏನೇ ಒಂದು ಜೀವಿ ಅಥವಾ ಹುಳ ತಗೊಂಡ್ರೆ ಅದಕ್ಕೆ ಬದುಕಕ್ಕೆ ನೀರಾಗ್ಬೋದು ಅಥವಾ ಗಾಳಿ ಆಗ್ಬೋದು ಇವೆಲ್ಲ ಬೇಕಾಗ್ತದೆ. ಸೊ ಇಲ್ಲಿ ಒಳಗಡೆ ನಾವು ಮರಳು ಹಾಕಿರೋದ್ರಿಂದ ಗಾಳಿ ಹೋಗೋದಕ್ಕೆ ಆಸ್ಪದ ಇರಲ್ಲ, ಹಂಗಾಗಿ ಗಾಳಿಯ ಕೊರತೆ ಆಗ್ಬಿಟ್ಟು ಆ ಹುಳ ಅಲ್ಲೇ ಸತ್ತೋಗ್ರೂ ಕೂಡ ಸತ್ತೋಗತ್ತೆ. ಇನ್ನು ನಾವು ಮನೆ ಬಳಕೆಗೆ ಏನಾದರೂ ಆ ಕಾಳುಗಳನ್ನು ಉಪಯೋಗಿಸ್ಕೋಬೇಕಾದ್ರೆ ಈ ಕಾಳುಗಳನ್ನ ಮತ್ತೆ ಮರಳನ್ನ ಜಲ್ಡಿಗೆ ಹಾಕಿದಾಗ ಆ ಮರಳು ಕೆಳಗೆ ಬರುತ್ತೆ, ಕಾಳುಗಳು ಜಲ್ಡಿಯಲ್ಲಿ ಉಳ್ಕೋತವೆ. ಸೊ ನಾವು ಎಷ್ಟು ಕಾಳು ಬೇಕೋ ಅಷ್ಟು ಕಾಳನ್ನು ತಗೊಂಡು ಮತ್ತೆ ಮರಳನ್ನ ಅಲ್ಲಿ ವಾಪಸ್ ಹಾಕ್ಬಹುದು. ಎಷ್ಟು ಇಂಚ್ ಹಾಕ್ಬೇಕು? ಸೊ ಅದೇ ಒಂದ್ ಇಂಚು ಮರಳನ್ನ ಮತ್ತೆ ವಾಪಸ್ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ನಾವು ಈ ನಾನ್ ಕೆಮಿಕಲ್ ಮೆಥಡ್ ಅನ್ನು ಉಪಯೋಗಿಸ್ಕೊಂಡಿದ್ದಾದ್ರೆ ನಾವು ಮನೆ ಬಳಕೆಗೆ ಇದನ್ನ ಬಳಸ್ಕೋಬಹುದು. ಆಮೇಲೆ ಈ ತಂತ್ರಜ್ಞಾನದಿಂದ ಈ ಕಾಳುಗಳನ್ನ 1 ವರ್ಷ ಕೆಡದೇನೆ ಶೇಖರಿಸಿ ಇಡಬಹುದು. ಮುಖ್ಯವಾಗಿ ಏನೇ ಒಂದು ತಂತ್ರಜ್ಞಾನ ತಗೊಂಡ್ರು ರೈತರು ಅಳವಡಿಸ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ಸೊ ಇದು ಸರಳವಾದ ತಂತ್ರಜ್ಞಾನ, ಅನುಸರಿಸಲು ತುಂಬಾ ಉತ್ತಮವಾದದ್ದು ಮತ್ತೆ ವೆಚ್ಚ ಸಹ ತುಂಬಾ ಕಡಿಮೆ ಆಗಿರುತ್ತದೆ. ಸೊ ಹಾಗಾಗಿ ರೈತರು ಈ ಈ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಈ ದಾಸ್ತಾನಿನಲ್ಲಿ ಬರ್ತಕ್ಕಂಥ ಕೀಟಗಳನ್ನ ನಿಯಂತ್ರಣ ಮಾಡಬಹುದು. ಇನ್ನು ಈ ತೊಗರಿ ಹೊಲದಲ್ಲಿ ಕಂಡುಬರುವಂಥ ಈ ಸ್ವಾಭಾವಿಕ ಶತ್ರುಗಳು ಯಾವ್ಯಾವು, ಅವುಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ ನಮ್ಮ ರೈತರು ಏನೇ ಒಂದು ಹುಳ ಕಂಡ್ರೆ ಅದನ್ನ ಹಾನಿ ಮಾಡುವ ಕೀಟ ಅಂತೇಳಿ ಪರಿಗಣಿಸ್ತಾರೆ. ಬಟ್ ಕೆಲವೊಂದು ಈ ತೊಗರಿಯಲ್ಲಿ ಈ ಸ್ವಾಭಾವಿಕ ಶತ್ರುಗಳಿರ್ತವೆ, ಮಿತ್ರ ಕೀಟಗಳು ಅಂತ ಹೇಳ್ತೀವಿ. ಸೊ ರೈತರು ಸಾಮಾನ್ಯವಾಗಿ ಈ ಮಿತ್ರ ಕೀಟಗಳನ್ನ ಹಾನಿ ಮಾಡ್ತಕ್ಕಂಥ ಕೀಟಗಳನ್ನ ಗುರುತಿಸಿದ್ದೇ ಆದ್ರೆ, ಆ ಹಾನಿಕಾರಕ ಕೀಟಗಳನ್ನ ಗುರುತಿಸಿದ್ದೇ ಆದ್ರೆ, ಸೊ ನಾವು ಮಾಮೂಲಿ ಕೆಮಿಕಲ್ ಹೊಡೆದೇನೆ ಇವುಗಳನ್ನ ರಕ್ಷಣೆ ಮಾಡಬಹುದು. ಸಾಮಾನ್ಯವಾಗಿ ತೊಗರಿ ಹೊಲದಲ್ಲಿ ಈ ಕೊಡತಿ ಹುಳ ಅಂತ ಬರುತ್ತೆ. ಸೊ ರೈತರು ಇದನ್ನ ಏರೋಪ್ಲೇನ್ ಚಿಟ್ಟೆ ಅಥವಾ ಡ್ರಾಗನ್ ಫ್ಲೈ ಅಂತ ಕರೀತಾರೆ. ಸೊ ಇಂಥ ಕೊಡತಿ ಹುಳ ಏನಾದರೂ ಕಂಡು ಬಂದ್ರೆ ರೈತರು ಸಾಮಾನ್ಯವಾಗಿ ಔಷಧಿ ಹೊಡೆಯೋದನ್ನ ಮುಂದೂಡಬಹುದು. ಅದೇ ರೀತಿ ಒಂದು ರಾಬರ್ ಫ್ಲೈ ಅಥವಾ ಕಳ್ಳನೊಣ ಅಂತ ಬರುತ್ತೆ, ಇವು ಸಹ ಈ ತೊಗರಿಗೆ ಬರ್ತಕ್ಕಂಥ ಕೀಟಗಳನ್ನೆಲ್ಲ ತಿಂದು ಸಾಯಿಸ್ತವೆ. ಇನ್ನ ಸಣ್ಣ ಸಣ್ಣ ಹುಳುಗಳು ಗುಲಗಂಜಿ ಹುಳ ಅಂತ ಹೇಳ್ತೀವಿ. ಸೊ ಈ ಗುಲಗಂಜಿ ಹುಳದ ಪ್ರೌಢಾವಸ್ಥೆ ದುಂಬಿ ಮತ್ತು ಅದರ ಮರಿ ಹುಳುಗಳು ಸಹ ಈ ರಸ ಹೀರೋ ಕೀಟಗಳನ್ನೆಲ್ಲ ತಿಂದು ನಾಶಪಡಿಸ್ತವೆ. ಅದೇ ರೀತಿ ಈ ಕ್ರೈಸೋಪಾ ಹುಳ ಅಂತ ಬರುತ್ತೆ, ನಾವು ಗ್ರೀನ್ ಲೇಸ್ ವಿಂಗ್ ಅಂತ ಕರಿತೀವಿ, ಇದು ಸಹ ಈ ರಸ ಹೀರೋ ಕೀಟಗಳನ್ನ ಹಿಡಿದು ಸಾಯಿಸ್ತದೆ. ಅದೇ ರೀತಿ ಈ ಎಲೆಗಳ ಮಧ್ಯೆ ಈ ಜೇಡಗಳು ಬಲೆಗಳನ್ನ ಕಟ್ಕೊಂಡಿರ್ತವೆ. ಸವೇನ್ ಮಾಡ್ತಾವ ಅಂದ್ರೆ ತೊಗರಿಗೆ ಬರ್ತಕ್ಕಂಥ ಕೀಟಗಳನ್ನ ಹಿಡಿದು ಬಲೆಗೆ ಬೀಳಿಸಿ ಆ ಕೀಟಗಳನ್ನು ತಿಂದು ನಾಶಪಡಿಸ್ತವೆ. ಇನ್ನ ಕೆಲವೊಂದು ರೆಡಿವಿಟ್ ತಿಗಣೆ ಅಂತ ಬರುತ್ತೆ, ಅದು ಮಾಮೂಲಿ ಉದ್ದಕ್ಕಿರುತ್ತೆ, ಅದು ತನ್ನ ಮೂತಿ ಭಾಗವನ್ನ ಹುಳದೊಳಗಡೆ ಚುಚ್ಚಿ ಅದರಿಂದ ರಸವನ್ನ ಹೀರಿ ನಾಶಪಡಿಸ್ತದೆ. ಸೊ ಈ ರೀತಿ ಆ ರೆಡಿವೇಟ್ ತಿಗಣು ಸಹ ಈ ತೊಗರಿಯಲ್ಲಿ ಯಥೇಚ್ಛವಾಗಿ ಕಂಡು ಬರ್ತವೆ. ಇನ್ನು ಸಾಮಾನ್ಯವಾಗಿ ರೈತರೆಲ್ಲ ಕಣಜ ಅಂತ ನೋಡಿರ್ತೀವಿ, ಈ ಮನೆಗಳಲ್ಲಿ ಈ ಬಾಗಿಲಿಗೆ ಅಥವಾ ಕಿಟಕಿಗಳಿಗೆ ಸಣ್ಣ ಸಣ್ಣ ಮಣ್ಣಿನ ಗೂಡುಗಳನ್ನ ಕಟ್ಕೊಂಡಿರ್ತದೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ತೊಗರಿ ಹೊಲಕ್ ಬಂದು ಹುಳಗಳನ್ನ ಆಯ್ಕೊಂಡು ಆ ಗೂಡೊಳಗಡೆ ಶೇಖರಣೆ ಮಾಡಿ ಇಟ್ಕೊಂಡು ತಾನ್ ತಿನ್ನೋದಲ್ಲದೆ ತನ್ನ ಮರಿ ಹುಳುಗಳಿಗೂ ಸಹ ಇದನ್ನ ಉಣ್ಬಡಿಸುತ್ತೆ. ಇನ್ನು ಸಾಮಾನ್ಯವಾಗಿ ಈ ತೊಗರಿ ಇದರಲ್ಲಿ ಈ ಕೊಕ್ಕರೆಗಳು ಅಥವಾ ಕಾಗೆಗಳು ಅಥವಾ ಇತರೆ ಪಕ್ಷಿಗಳು ಹೆಚ್ಚಾಗಿ ಕಂಡು ಬರ್ತವೆ, ಅವು ಸಹ ನಮ್ಮ ಕೀಟಗಳನ್ನು ತಿಂದು ನಾಶಪಡಿಸ್ತವೆ. ಇನ್ನೊಂದು ಮುಖ್ಯವಾಗಿ ಒಂದು ಕೀಟ ಪ್ರಾರ್ಥನೆ ಮಾಡೋ ತರ ಫೋಸ್ ಕೊಡ್ತಾ ಇರುತ್ತೆ, ಆ ಪ್ರಾರ್ಥನೆ ಕೀಟ ಸಹ ಹುಳುಗಳು ಹತ್ರಕ್ಕೆ ಬಂದಾಗ ಅವುಗಳನ್ನ ಹಿಡಿದು ತಿಂದು ಸಾಯಿಸ್ತವೆ. ಅದೇ ರೀತಿ ಈ ತೊಗರಿ ಹೊಲದಲ್ಲಿ ಈ ಪರೋಪಜೀವಿಗಳು ಸಹ ಹೆಚ್ಚಾಗಿ ಕಂಡು ಬರ್ತವೆ, ಆ ಪರೋಪಜೀವಿಗಳು ಸಹ ಎಲ್ಲ ಹುಳುಗಳನ್ನು ತಿಂದು ನಾಶಪಡಿಸ್ತವೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಈ ಜಂತು ಹುಳುಗಳು ಸಹ ಇದ್ದು ಅವು ನಾಶಪಡಿಸ್ತವೆ. ಸೊ ಈ ರೀತಿ ನಾವು ನೈಸರ್ಗಿಕ ಶತ್ರುಗಳ ಚಟುವಟಿಕೆ ಹೆಚ್ಚಾಗಿ ಕಂಡು ಬಂದಿದ್ದಲ್ಲಿ ಕೀಟನಾಶಕಗಳ ಬಳಕೆಯನ್ನು ತಡೆ ಹಿಡಿದು 1-2 ದಿವಸ ಮುಂದೂಡಬೇಕಾಗುತ್ತೆ. ಇನ್ನು ಒಂದೊಂದು ಸಾಲಿನಲ್ಲಿ ಈ ತೊಗರಿ ಪೀಡೆಗಳ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ನಾನು ಈಗಾಗಲೇ ಹೇಳ್ದಂಗೆ ತೊಗರಿ ಬಿತ್ತನೆ ಮಾಡಿದಾಗಿಂದ ಕಟಾವು ಮಾಡೋವರೆಗೂ ವಿವಿಧ ಪೀಡೆಗಳು ಬರ್ತವೆ. ಈ ಪೀಡೆಗಳನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಬೇಕಾದ್ರೆ ಕೆಲವೊಂದು ಸಮಗ್ರ ಹತೋಟಿ ಕ್ರಮಗಳನ್ನು ಅಳವಡಿಸಬೇಕಾಗತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಈ ಟೈಮ್ಗೆ ಕರೆಕ್ಟ್ ಆಗಿ ಬಿತ್ತನೆ ಮಾಡಬೇಕು. ಸೊ ನಾನು ಆಗ್ಲೇ ಹೇಳ್ದಂಗೆ ರೈತರು ಆದಷ್ಟು ಜುಲೈ 15 ರೊಳಗಡೆ ಬಿತ್ತನೆ ಮಾಡಬೇಕು, ಈ ಕೀಟಗಳ ಹಾವಳಿ ಕಡಿಮೆ ಮಾಡಬಹುದು. ಒಂದು ವೇಳೆ ತಡವಾದ ಬಿತ್ತನೆಗೆ ಏನಾದ್ರೂ ಹೋಗ್ಬೇಕಂದ್ರೆ ಈ ಅರ್ಲಿ ಡ್ಯೂರೇಷನ್ ವೆರೈಟೀಸ್ ಅಥವಾ ಅಲ್ಪಾವಧಿ ತಳಿಗಳು ಸಿಗ್ತವೆ, ಅಲ್ಪಾವಧಿ ತಳಿಗಳನ್ನ ಬಳಕೆ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ರೈತರು ಈ ಕಳೆ ಗಿಳೆ ಎಲ್ಲ ತೆಗೆದ್ಬಿಟ್ಟು ಈ ನೈರ್ಮಲ್ಯತೆಯನ್ನ ಹೆಚ್ಚು ಕಾಪಾಡ್ಕೋಬೇಕಾಗತ್ತೆ. ಇನ್ನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಬೇಕಾಗತ್ತೆ. ಸೊ ಈಗಾಗಲೇ ಹೇಳ್ದಂಗೆ ನಾವು ಈ ಮೆಕ್ಕೆಜೋಳ ಸಜ್ಜೆ ಇವುಗಳನ್ನ ಸುತ್ತಲೂ ಬೆಳೆದಿದ್ದಾದ್ರೆ ಈ ಕೀಟಗಳ ಹಾವಳಿ ಕಡಿಮೆ ಮಾಡ್ಕೋಬಹುದು. ಇನ್ನು ನಾವು ಈ ಸಾಮಾನ್ಯವಾಗಿ ಈ ಬೆಳೆಗೆ ಪೋಷಕಾಂಶಗಳನ್ನು ಹಾಕಬೇಕಾದ್ರೆ ಈ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಬೇಕಾಗತ್ತೆ. ಇನ್ನು ಈ ರೋಗ ನಿರೋಧಕ ಅಥವಾ ಕೀಟ ನಿರೋಧಕ ತಳಿಗಳೇನಾದರೂ ಕಂಡು ಬಂದರೆ ಅಂಥ ತಳಿಗಳನ್ನು ಬಳಕೆ ಮಾಡೋದು ಉತ್ತಮ. ಇನ್ನು ರೈತರು ತಮ್ಮದೇ ಆದ ಬೀಜಗಳನ್ನ ಉಪಯೋಗಿಸ್ಕೋಬೇಕಾದ್ರೆ ಈ ರೋಗರಹಿತ ಹೊಲದಿಂದ ಬಿತ್ತನೆ ಬೀಜಗಳನ್ನ ಆರಿಸ್ಕೋಬೇಕಾಗತ್ತೆ. ಕೃಷಿ ರಂಗದಲ್ಲಿ ಇದುವರೆಗೂ ತೊಗರಿ ಬೆಳೆಯಲ್ಲಿ ಕೊಳ ನಿಯಂತ್ರಣ ಕ್ರಮ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಂ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಪ್ರಕಟಣೆಗಳು. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ? ಹಾಗಿದ್ರೆ ಬೆಂಗಳೂರು ಆಕಾಶವಾಣಿಯಲ್ಲಿ ಜಾಹೀರಾತು ಪ್ರತಿನಿಧಿಗಳು ಅಂದರೆ ಕ್ಯಾನ್ವಾಸರ್ಗಳಾಗಿ ಕೆಲಸ ಮಾಡೋದಕ್ಕೆ ಇಲ್ಲೊಂದು ಸದವಕಾಶ. ಆಸಕ್ತ ಯುವಕ ಯುವತಿಯರು ಅರ್ಜಿಗಳನ್ನು ಸಲ್ಲಿಸಬಹುದು. ನಿಮ್ಮ ಎರಡು ಭಾವಚಿತ್ರದೊಂದಿಗೆ ಅರ್ಜಿಯಲ್ಲಿ ಹೆಸರು, ವಯಸ್ಸು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ, ಜೊತೆಗೆ ಇಬ್ಬರು ವ್ಯಕ್ತಿಗಳಿಂದ ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೆ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ 590 ರೂಪಾಯಿಗಳು. ಇದನ್ನು ಡಿಡಿ ಮೂಲಕ ಸಲ್ಲಿಸಬಹುದು. ಅರ್ಜಿ ನಮೂನೆಗೆ ಹಾಗೂ ಹೆಚ್ಚಿನ ಮಾಹಿತಿಗೆ ಬೆಂಗಳೂರು ಆಕಾಶವಾಣಿಯ ವಾಣಿಜ್ಯ ವಿಭಾಗವನ್ನು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11 ಸಂಜೆ 4 ಗಂಟೆಯ ನಡುವೆ ಸಂಪರ್ಕಿಸಿ. ನಿಮ್ಮ ಬಿಡುವಿನ ಸಮಯವನ್ನು ಸದುಪಯೋಗಪಡಿಸಿಕೊಂಡು ದುಡಿಯೋದಕ್ಕೆ ಇದೊಂದು ಸುವರ್ಣಾವಕಾಶ. ಬನ್ನಿ, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶದ ಅತಿದೊಡ್ಡ ರೇಡಿಯೋ ಜಾಲ ಆಕಾಶವಾಣಿಯೊಂದಿಗೆ ಕೈಜೋಡಿಸಿ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕ್ಕೆ ಕೇಳಿ ಸಿಐ